ಭತ್ತ ಆಮದು ಕ್ವಿಂಟಾಲಿಗೆ 2,850 ರಿಂದ 2,450 ರೂಪಾಯಿ. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 ರಿಂದ 5,000 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 4,400 ರಿಂದ 5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 4,600 ರಿಂದ 5,400 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 18,000 ರಿಂದ 30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,500 ರಿಂದ 64,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500 ರಿಂದ 14,200 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 ರಿಂದ 6,000 ರೂಪಾಯಿ, ಕದಳಿ 6,000 ರಿಂದ 7,000 ರೂಪಾಯಿ, ಗಾಳಿ 5,500 ರಿಂದ 6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಇದೀಗ ಒಂದು ಭಕ್ತಿಗೀತೆ ಕೇಳೋಣ. ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ, ಪುರಂದರದಾಸರ ರಚನೆ. ವೆಂಕಟ ಚಲನಿಲಯಂ ವೈಕುಂಠ ಪುರವಾಸಂ. ವೆಂಕಟ ಚಲನಿಲಯಂ ವೈಕುಂಠ ಪುರವಾಸಂ, ವೆಂಕಟ ಚಲನಿಲಯಂ ವೈಕುಂಠ ಪುರವಾಸಂ, ವೆಂಕಟ ಚಲನಿಲಯಂ ವೈಕುಂಠ ಪುರವಾಸಂ. ಪಂಕಜ ನೇತ್ರಂ ಪರಮ ಪವಿತ್ರಂ, ಪಂಕಜ ನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರಂ ಚಿನ್ಮಯ ರೂಪಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ. ಪಂಕಜ ನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರಂ ಚಿನ್ಮಯ ರೂಪಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ. ಅಂಬುಜೋದ್ಭವ ವಿನೋದ ಅಂಬುಜೋದ್ಭವ ವಿನೋದ ಅಗಂಡಿತ ಗುಣಧಾಮ, ಅಂಬುಜೋದ್ಭವ ವಿನೋದ ಅಗಂಡಿತ ಗುಣಧಾಮ, ತುಂಬುರು ನಾರದ ಗಾನವಿಲೋಲ, ಗಾನವಿಲೋಲ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ. ಪಂಕಜ ನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರಂ ಚಿನ್ಮಯ ರೂಪಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ.